ಬಾಳಿಕೆ. ಧರ್ಮವನ್ ಧರ್ಮವನ್ ನಾನು ಹೇಳ್ತೀನಿ ಕೇಳಿ, ಅಧರ್ಮ ಆಚರಣೆಯಲ್ಲಿರೋದೇ ಧರ್ಮವನ್ನು ಕಳ್ಕೊಂಡು. ಧರ್ಮ ಅಂತ ವಿಶಿಷ್ಟವಾಗಿ ಹೆಚ್ಚೇನೂ ಇಲ್ಲ. ನಾವು ಯಾವ ವಿಷಯ ಮಾತಾಡ್ತಾ ಇದ್ದೀವಿ? ವಿಧಿ ಸಹಿತವಾದ ಧರ್ಮ, ಇಂಗ್ಲೀಷ್ನೊಳಗ ಡೂಸ್ ಆ್ಯಂಡ್ ಡೋಂಟ್ಸ್. ಇದು ಮಾಡು, ಇದು ಮಾಡಬೇಡ, ಇಲ್ಲಿ ಹೋಗು, ಇಲ್ಲಿ ಹೋಗಬೇಡ, ಹೀಗೆ ಮಾಡು, ಹಾಗೆ ಮಾಡಬೇಡ ಅನ್ನುವಂತಹ ಏನು ಮಾಡು ಮಾಡಬೇಡ ಅನ್ನೋಂಥ ಮಾರ್ಗದರ್ಶನಗಳು. ಏ ಮಾಡು ಮಾಡಬೇಡ ಅಂತ ಏನು ಮಾರ್ಗದರ್ಶನಗಳಿವೆ? ಮಾಡು ಮಾಡಬೇಡ ಅನ್ನುವ ಮಾರ್ಗದರ್ಶನಗಳೇನಿವೆಯೋ, ತಿನ್ನು ತಿನ್ನಬೇಡ, ಮಾಡು ಮಾಡಬೇಡ, ಹೋಗು ಹೋಗಬೇಡ, ಮಾತಾಡು ಮಾತಾಡಬೇಡ, ಇವೆಲ್ಲ ಏನು ಮಾಡು ಮಾಡಬೇಡ, ಮಾಡು ಮಾಡಬೇಡ, ಮಾಡು ಮಾಡಬೇಡ ಅನ್ನುವಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಏನಿವೆಯೋ, ಇವಕ್ಕೆ ನಾವು ಧಾರ್ಮಿಕ ವಿಧಿಗಳು ಅಂತ ಕರಿತೀವಿ. ಇವು ಧಾರ್ಮಿಕ ವಿಧಿಗಳು. ಈಗ ನೋಡುವುದು ಕಣ್ಣಿನ ಧರ್ಮ, ಇದು ಧಾರ್ಮಿಕ ವಿಧಿ ಅಲ್ಲ, ಇದು ಇಂದ್ರಿಯಗಳಲ್ಲಿಯ ಸಹಜತೆ, ಧಾರ್ಮಿಕ ವಿಧಿ ಅನ್ಸಂಗಿಲ್ಲ. ಸೊ ಇವ್ರೇನು ಹೇಳ್ತಾರೆ ಈಗ, ಅಧರ್ಮ ಧರ್ಮದಿಂದ ನಡ್ಕೋಬೇಕು ಅನ್ನೋಂಥದ್ದು ಇಲ್ಲವೇ ಇಲ್ಲ. ಅದು ಏನಿದೆ, ಅಧರ್ಮದಿಂದ ನಡ್ಕೋಬೇಡ ಅನ್ನೋದೇ ಜಾಸ್ತಿ. ಹೇಗೆ ನೀವು ಡಿಸೈಡ್ ಮಾಡ್ತೀರಿ ಇದು ಅಧರ್ಮ ಅಂತ? ರಾಷ್ಟ್ರಕ್ಕೆ ಹಿತಕರವಾಗೋದು, ಸಮಾಜಕ್ಕೆ ಹಿತಕರವಾಗೋದು, ವೈಯಕ್ತಿಕ ವಿಕಾಸಕ್ಕೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಯಾವುದಾದ್ರೂ ಮಾರ್ಗದರ್ಶನಗಳಿದ್ದರೆ ಆ ಮಾರ್ಗದರ್ಶನಗಳನ್ನು ಧರ್ಮ ಅಂತ ಸೂಚನೆಯನ್ನು ಕೊಡುತ್ತದಷ್ಟೇ. ವಾಸ್ತವಿಕವಾಗಿ ನಮಗೆ ಗೊತ್ತಾಗುವುದಿಲ್ಲ ಈ ಧರ್ಮ ಸೂಚನೆಗಳು ನಮಗೆ ಏನು ಧರ್ಮ, ಏನು ಧರ್ಮ, ಈ ಸಿಚುಯೇಷನ್ ಏನು ಮಾಡಬೇಕು, ಈ ಸಿಚುಯೇಷನ್ ಏನು ಮಾತಾಡಬೇಕು, ನಮಗೆ ಗೊತ್ತಾಗಲಿಕ್ಕಿಲ್ಲ. ಆದರೆ ಅಧರ್ಮ ಗೊತ್ತಾಗ್ತದೆ, ತಕ್ಷಣವೇ ಗೊತ್ತಾಗ್ತದೆ. ಹಾಗಾದ್ರೆ ಅಧರ್ಮ ಅಂದ್ರೇನು? ರಾಷ್ಟ್ರಕ್ಕೆ ಅಹಿತಕರವಾದದ್ದು, ಸಮಾಜಕ್ಕೆ ಅಹಿತಕರವಾದದ್ದು, ನಿನ್ನ ವ್ಯಕ್ತಿಗತವಾದಂತಹ ಗ್ರೋಥ್ ಏನು, ನಿಮ್ಮ ವ್ಯಕ್ತಿಗತವಾದಂತಹ ಪ್ರಬುದ್ಧತೆ ಇದೆ, ಪರಿಪಕ್ವತೆ ಇದೆ, ವಿಕಾಸಗೊಳ್ಳುವಿಕೆ ಇದೆ, ಅದಕ್ಕೆ ಅಡೆತಡೆಯನ್ನು ಉಂಟು ಮಾಡುವಂಥದ್ದಿದ್ದರೆ ಅದು ಅಧರ್ಮ. ಈ ಅಧರ್ಮವನ್ನು ಬಿಟ್ಟು ಬಿಡತಕ್ಕದ್ದು ಹೇಳ್ತಾರೆ. ಅಧರ್ಮವನ್ನು ದೇಹವೇ ರೋಗದ ಬೀಡಾಗುವುದು ಅಂತ ಹೇಳ್ತಾರೆ ಇಲ್ಲಿ ಸಂಸ್ಕೃತ ಒಳಗೆ. ಪಶ್ಚಾದ್ಯಂತ ಶರೀರೇ ರೋಗ, ಎಲ್ಲ ಯಂಗೇಜ್ನಾಗೆಲ್ಲ ಮಾಡಿಬಿಡ್ತಾರೆ. ಸುಖತ ಕ್ರಿಯತೆ ರಾಮಾಭೋಗ, ಎಲ್ಲ ಗುಲಾಬ್ ಜಾಮೂನ್ ರಾಮ, ಇಂದ್ರಿಯ ರಾಮ, ದೃಶ್ಯ ರಾಮ, ಶಬ್ದ ರಾಮ, ಸ್ಪರ್ಶ ರಾಮ, ಇವೆಲ್ಲ ರಾಮ ರಾಮ ರಾಮ ರಾಮ ರಾಮ ಎಲ್ಲ. ಯಾವಾಗ ಯಂಗ್ ತಾರುಣ್ಯ ಅವಸ್ಥೆಯಲ್ಲಿ ರಾಮ ಭೋಗ, ಭೋಗವೇ ನಮ್ಮ ರಾಮನಾಗಿಬಿಟ್ಟಿರ್ತಾನೆ ಅವಾಗ. ಅದೇ ಒಂದು ವೇಳೆ ಪಶ್ಚಾತ್ ಅಂತ ಶರೀರೇ, ಶರೀರವು ಅಂತ್ಯಕಾಲ ಬಂದಾಗ ಏನಾಗಿರ್ತದೆ? ಭೋಗ ಆಗುವುದಿಲ್ಲ, ಏನಾಗಿರ್ತದೆ? ರೋಗ ರೋಗ ರೋಗ. ಹಾಂ, ಇವರು ಅವರಿಗೆ ಬುದ್ಧಿ ಹೇಳುವಂಗೆ ಆಗ್ತಾರೆ. ರೋಗ ಪಶ್ಚಾದ್ಯಂತ ಶರೀರೇ ರೋಗ. ಯದ್ಯಪಿ ಒಂದು ವೇಳೆ ಲೋಕೇ ಮರಣಂ ಶರಣಂ, ಅವನಿಗೆ ಡೆಫಿನೆಟ್ ಗೊತ್ತಿದೆ ನಾವೆಲ್ಲ ಒಂದು ದಿವಸ ಸಾಯುವುದೇ ಗೊತ್ತಿದೆ, ಆದರೂ ಕೂಡ ಪಾಪಾಚರಣೆಯನ್ನು ಬಿಡೋದಿಲ್ಲ. ತದಪಿ ನ ಮುಂಚತಿ ಪಾಪಾಚರಣಂ. ಕನ್ನಡದಲ್ಲಿ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳಿದ್ದಾರೆ, ಏನು ಮರಣಕ್ಕೆ ಶರಣಾಗುವುದನ್ನು ತಿಳಿದೂ ಪಾಪಾಚರಣೆಯ ಬಿಡರಿ ಜನರು. ಪಾಪಾಚರಣೆಯನ್ನು ಬಿಡೋದಿಲ್ಲ, ತಾವು ಬಿಡೋದಿಲ್ಲ, ಇನ್ನೊಬ್ಬನು ಬಿಡ್ಲಿಕ್ಕೆ ಬಿಡೋದಿಲ್ಲ. ಏನು ಮಾಡ್ತಾರೆ? ಬೋಧನೆ ಮಾಡ್ತಾರೆ. ಏನಪ್ಪ ಬ್ರಹ್ಮಚಾರಿಗಳೆಲ್ಲ ಹಿಂಗೆ ಮನೆ ಬಿಟ್ಟು ಹೋಗ್ಬಿಟ್ರೆ ನಮ್ಮನೆ ಹೆಣ್ಮಕ್ಳ ಗತಿ ಏನಪ್ಪ? ತಂದೆ ತಾಯಿಗೆ ಒಳ್ಳೆ ಚಿಂತೆ ಹತ್ಬಿಡ್ತೀಗ. ಇಂಥವ್ರು ಉತ್ತರ ಕೊಡೋದನ್ನು ಕಲಿಬೇಕು ನಾವು. ನಾ ಕೊಡ್ತಿದ್ದೆ ಇವ್ರಿಗೆಲ್ಲ ಉತ್ತರ ಕೊಡ್ತಿದ್ದೆ. ಏನು, ನಾವೊಬ್ಬನೇ ಗಂಡಲ್ಲ, ಈ ಪ್ರಪಂಚದೊಳಗೆ ಸಾಕಷ್ಟು ಇದ್ದಾರೆ, ಎಲ್ಲ ಒಂದು ಕಡೆ ಮದುವೆ ಆಗುತ್ತೆ ಹೋಗ್ಬೇಕು. ಅಷ್ಟೇ. ಹಾ, ಓಕೆ. ಅರ್ಥಮನರ್ಥಂ ಭಾವಯ ನಿತ್ಯಂ, ಅರ್ಥಮನರ್ಥಂ ಭಾವಯ ನಿತ್ಯಂ, ನಾಸ್ತಿ ತತ ಸುಖಲೇಶಃ ಸತ್ಯಂ, ನಾಸ್ತಿ ತತ ಸುಖಲೇಶಃ ಸತ್ಯಂ, ನಾಸ್ತಿ ತತ ಸುಖಲೇಶಃ ಸತ್ಯಂ, ನಾಸ್ತಿ ತತ ಸುಖಲೇಶಃ ಸತ್ಯಂ. ಪುತ್ರಾದಪಿ ಧನಭಾಜಾಂ ಭೀತಿ, ಪುತ್ರಾದಪಿ ಧನಭಾಜಾಂ ಭೀತಿ, ಪುತ್ರಾದಪಿ ಧನಭಾಜಾಂ ಭೀತಿ, ಪುತ್ರಾದಪಿ ಧನಭಾಜಾಂ ಭೀತಿ, ಸರ್ವತ್ರೈಷಾ ವಿಹಿತಾ ರೀತಿ, ಸರ್ವತ್ರೈಷಾ ವಿಹಿತಾ ರೀತಿ. ಧನ ಸಂಗ್ರಹ ಯಾವತ್ತಿಗೂ ಕೂಡ ಇದು ನಮಗೆ ಅನರ್ಥವನ್ನೇ ತಂದೀತೆ ವಿನಃ ಸುಖವನ್ನು ತರೋದಿಲ್ಲ. ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉವಾಚ. ಸಂಗ್ರಹ ಮಾಡಬೇಡ್ರಿ, ಖರ್ಚು ಮಾಡಿಬಿಡ್ರಿ. ಧನ ಸಂಗ್ರಹ ಏನೋ ಅದು ಕಷ್ಟವೇ ವಿನಃ ಅದರೊಳ ಸುಖ ಇಲ್ಲ ಅನ್ನೋಂಥದ್ದನ್ನು ನಾವೆಲ್ಲ ಸಾರ್ವತ್ರಿಕವಾಗಿ ಕಂಡುಬಿಟ್ಟೇವೆ, ಮತ್ತೆ ಕಳ್ಕೊಂಡು ಬಿಟ್ಟೇವೆ. ಯಾರ್ಯಾರು ಎಷ್ಟೆಷ್ಟು ಕಳ್ಕೊಂಡಾರೋ ಅವರವ್ರಿಗೆ ಗೊತ್ತಪ್ಪ, ಕಳ್ಕೊಂಡು ಬಿಟ್ಟೀವಿ. ಸೊ ಅರ್ಥಮನರ್ಥಂ ಭಾವಯ ನಿತ್ಯಂ, ನಾಸ್ತಿ ತತಃ ಸುಖ ಲೇಷಃ ಸತ್ಯಂ. ಲೇಷ ಸುಖವೂ ಅದರಲ್ಲಿಲ್ಲ, ಸತ್ಯವಾಗಿಯೂ ಕೂಡ ಕಿಂಚಿತ್ ಸುಖವೂ ಧನದಲ್ಲಿ ಇಲ್ಲ. ನಾನು ಹೇಳಿದೆ ನಿಮಗೆ, ಏನು ಧನ ತಿಳಿದ್ರೆ ಧನ, ತಿಳಿದೇ ಹೋದರೆ ನೀನೇ ಧನ. ಯಾಕಂತ ಹೇಳಿದೆ ನಿಮಗೆ, ಕರೆನ್ಸಿ ಮೇಲೆ ಬೆಲ್ಲ ಇಟ್ಟು ಹಸುವಿಗೆ ಕೊಡ್ರಿ, ಅದು 100 ರೂಪಾಯಿ ಬೆಲ್ಲ ತಿಂತದೋ ಏನು ಬೆಲ್ಲ ತಿಂತದೋ, ಮತ್ತೆ 100 ರೂಪಾಯಿ ಹೋತಲ ಹೊಟ್ಟಿಗೆ. ಎಲ್ಲಿದೆ ಬೆಲೆ? ಬೆಲೆ ನೀನು ಕೊಡ್ತೀಯ. ರಾತ್ರಿ 12 ಗಂಟೆ ಕ್ಲೋಸ್, ಹಳೆ ನೋಟ್ ಯಾವುದು ಉಪಯೋಗ ಮಾಡ್ತಕ್ಕದ್ದಲ್ಲ, ಫಿನಿಶ್ಡ್. ಏನಾಯ್ತು? ಬೆಲೆ ಹೊರಟೋಯ್ತು. ಕಮಲಮ್ಮ ಹೊರಟೋಯ್ತು, ಕ್ಯೂದಲ್ಲಿ ನಿಂತ್ಕೋ. ಬೆಲೆ ನಾವು ಕೊಡ್ತೀವಿ, ಅದು ಎಷ್ಟು ಮಟ್ಟಿಗೆ ಬೆಲೆ ಕೊಟ್ಬಿಟ್ಟಿವಿ ಅಂದರೆ ಅದು ನಮಗೆ ಭಾರಿ ಬೆಲೆ ಉಳಿದಾಗ್ಬಿಟ್ಟಿದೆ. ನಾವು ಬೆಲೆ ಕೊಡೋದು ಅದಿದ್ರೆ ನಾ ಇದ್ದೇನೆ ಅಂತ ನೆಕ್ಸ್ಟ್ ಸ್ಟೆಪ್. ಅದಕ್ಕೆ ಧೈರ್ಯ ಮಾಡ್ರಿ ನೋಡೋಣಂತೆ. ರೂಮ್ನಿಂದ ಹೊರಗೆ ಹೋಗುವಾಗ, ಮನೆಯಿಂದ ಹೊರಗೆ ಹೋಗುವಾಗ ಏನೂ ಇಲ್ಲ ಅಂತ ಹೋಗಲಿಕ್ಕೆ ಧೈರ್ಯ ಮಾಡಿ. ಆಗುದೇ ಇಲ್ಲ ನಮ್ಮ ಕಡೆಯಿಂದ ಹೋಗ್ಬೇಕಾದ್ರೆ ಸುಮ್ಮನೆ ನೋಡ್ಕೋತೀವಿ. ಆಟೋ ರಿಕ್ಷಾಕ್ಕರ ಬೇಕಲ್ಲಪ್ಪ, ಬಸ್ಸಿಗೆರ ಬೇಕಲ್ಲಪ್ಪ, ಟ್ಯಾಕ್ಸಿಗೆರ ಬೇಕಲ್ಲಪ್ಪ, ಹೌದಲ್ಲ? ಹಿಂಗೆ ಹಿಂಗೆ ಹುಡುಕಾಡ್ತೀವಿ ಹೋದೆ. ನೀವೇನು ವಿಚಾರ ಮಾಡ್ರಿ. ಈಗ ನೀವು ಹಣವನ್ನು ಕೊಂಡ್ಕೊಂಡಿದ್ದೀರಾ, ಹಣವು ನಿಮ್ಮನ್ನು ಕೊಂಡ್ಕೊಂಡಿದೆ, ಹಣವು ನಮ್ಮನ್ನು ಕೊಂಡ್ಕೊಂಡ್ಬಿಟ್ಟಿದೆ. ಹಣವು ನಿನಗಾಗಲ್ಲ, ನೀನು ಹಣಕ್ಕಾಗಿದ್ದೀಯ. ಉಲ್ಟ ಮಾಡ್ಬೇಕು, ನನ್ನ ಕಂಟ್ರೋಲ್ನಲ್ಲಿ ಹಣ ಇರಬೇಕು, ಬೇಕಾದ ಉಪಯೋಗ ಮಾಡ್ತೀನಿ, ಬೇಡದ್ರೆ ಬಿಡ್ತೀನಿ. ನಾನು ಹಣವನ್ನು ಕೊಂಡ್ಕೋಬೇಕು, ನಾ ಹಣ ನನ್ನನ್ನು ಕೊಂಡ್ಕೋಬಾರ್ದು. ಹೀಗಾಗಿ ಪ್ರತಿ ವ್ಯಕ್ತಿಯು ಕೂಡ ಧನವನ್ನು ಸಂಗ್ರಹ ಮಾಡೋದ್ರ ಕಡೆಗೇ ಒಲಿತಾನ ಜಾಸ್ತಿ. ಆ ಧನ ಸಂಗ್ರಹ ಅನ್ನುವಂಥದ್ದು ಏನಿದೆಯೋ ಅವನ ಧನದಲ್ಲಿಯೇ ಹೆಚ್ಚಿನ ಮೌಲ್ಯವನ್ನು ತೋರಿಸ್ತದೆ. ಎಷ್ಟೆಷ್ಟು ಹೆಚ್ಚಿಗೆ ಮೌಲ್ಯ ಕೊಡ್ತಾನೋ ಅಷ್ಟು ಅನರ್ಥ, ಲೇಷ ಸುಖವೂ ಅದರಲ್ಲಿ ಇಲ್ಲ. ಏನೇ ಆಗಲಿ ಸ್ವಾಮಿ, ಎಲ್ಲ ಮಾಡೋದು ನನ್ನ ಮಗನಿಗಾಗಿ, ಎಲ್ಲ ಮಾಡೋದು ಯಾರಿಗಾಗಿ, ಶರಣಪ್ಪ ಅಂತಿದ್ರು ಬಳ್ಳಾರಿಯೊಳಗೆ, ದೊಡ್ಡ ಶರಣಪ್ಪ ಸಣ್ಣ ಶರಣಪ್ಪ ಅಂತ ಅಣ್ಣ ತಮ್ಮ ಇಬ್ಬರು ನನ್ನ ಸ್ಟೂಡೆಂಟ್ಸೇ. ಒಬ್ಬರು ಗೀತಾ ಜ್ಞಾನ ಯಜ್ಞ ಸ್ಟೂಡೆಂಟು, ಒಬ್ಬರು ರೆಗ್ಯುಲರ್ ಕ್ಲಾಸಿಗೆ ಬರೋರು. ಈ ದೊಡ್ಡ ಶರಣಪ್ಪ ಚೆನ್ನಾಗಿ ಸಂಸ್ಕಾರ ಪಡೀಲಿ ಅಂತೇಳಿ ರಾಮಕೃಷ್ಣ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಲ್ಲಿ ಹಾಕಿದ್ರು ತನ್ನ ಮಗನಿಗೆ. ಅವ ಅಲ್ಲೇ ಡಿಗ್ರಿನೂ ಮಾಡಿಕೊಂಡು ಬಂದ. ಬಂದು ಅಂಗಡಿ ಜವಾಬ್ದಾರಿ ಮನೆ ಜವಾಬ್ದಾರಿ ಮುಂದೆ ತಗೊಳ್ಳಿ ಅಂಥೇಳಿ ನೂರಾರು ಎಕರೆ ಭೂಮಿ ಜೋಳ ಬೆಳೀತಿದ್ರು, ಕಡಲೆ ಬೆಳೀತಿದ್ರು, ಜವಾಬ್ದಾರಿ ತಗೊಳ್ಳಿ ಅಂತ ಒಂದೊಂದೇ ಅವನಿಗೆ ಜವಾಬ್ದಾರಿ ಕೊಡೋಕೆ ಶುರು ಮಾಡಿ. ಅವನು ಅಲ್ಲಿ ಸ್ಕೂಲ್ನಲ್ಲಿ ಇದ್ದಾಗ ನಾನು ಆವಾಗ ಇವಾಗ ಕೇಳ್ತಿದ್ದೆ, ಅಷ್ಟು ದೂರ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಿದ್ದೆ. ಅವಂತಾರೆ, ಅವನು ಚೆನ್ನಾಗಿ ಓದ್ಕೊಂಡು ಬಂದರೆ ನಮ್ಮ ಹೊಲ ಗದ್ದೆ ತೋಟಗಳು ಇನ್ನೂ ಜಾಸ್ತಿ ಆಗ್ಬೋದು. ಮತ್ತು ಇದೆಲ್ಲ ಮಾಡಿದ್ರೆ ಯಾರಿಗಾಗಿ ಮಾಡಿದ್ರು, ಅವನಿಗಾಗೆ ಮಾಡಿದ್ರು. ಅವನೇ ಇದೆಲ್ಲ ನೋಡ್ಕೋಬೇಕು, ಅವನೇ ಇದರ ಯಜಮಾನ, ಅವನೇ ಒಬ್ಬನೇ ಮಗ, ಅವನೇ ಎಲ್ಲ ನೋಡ್ಕೊಂಡು ಹೋಗಬೇಕು. ಅವನು ಬಂದ, ಅವನು ಬಂದು ಏನು ಮಾಡಿಬಿಟ್ಟ, ಒಂದು ಆರು ತಿಂಗಳಾಗಿತ್ತು ಅವರ ಅಂಗಡಿ ಕ್ಯಾಶ್ ಕೌಂಟರ್ ಮೇಲೆ ಇವ್ರು ಕೂತಿದ್ರು. ಅವನು ಆ್ಯಸ್ ಯೂಶ್ವಲ್ ಯಂಗ್ಸ್ಟರ್ಸು ಲೇಟಾಗಿ 11 ಗಂಟೆಗೆ 11:30 ಬಂದ. ಸೀದಾ ಬಂದವನ ಅಪ್ಪನ ಕೈಗಿಡಿದ ಜಗ್ಗಿ ಹೊರಗೆ ರಸ್ತೆ ಮೇಲೆ ನಿಲ್ಲಿಸಿ ಓದ್ಬಿಟ, ಈ ಕ್ರೀಮ್ ಅಷ್ಟು ನಂದೆಲ್ಲ ಇದೆ. ಗೋಪಾಲಪ್ಪನ ಬಾಜುಕೆ ಇತ್ತು, ನಮ್ಮ ಮನೆಯಿಂದ ಗೋಪಾಲಪ್ಪ ಶೆಟ್ಟಿ ಇದ್ದಾರಲ್ಲ ಪುಟ್ಟಮ್ಮ ಗೋಪಾಲ, ಅವ್ರ ಪಕ್ಕದ ಬಿಲ್ಡಿಂಗ್, ಅವ್ರ ಪಕ್ಕದ ಪ್ರಾಪರ್ಟಿನೇ ಶರಣಪ್ಪನ ಪ್ರಾಪರ್ಟಿ. ಹೌದಾ? ಪುತ್ರಾದ ಬಿಧನ ಭಾಜಾಂಬೀತಿ. ಇಂಥ ಕೇಸ್ ಒದ್ಬಿಟ್ಟು ನಾಲ್ಕು ಆಗ್ಬಿಟ್ಟು ಅಂತಂದ್ರೆ ಈ ಮಕ್ಕಳಿಗೆ ಮಾಡಿರ್ತ ಎಲ್ಲ ಅವನಿಗೆ ಸೇರುವುದು. ಆದರೂ ಅವಸರ ಎಷ್ಟು ಅಂತಂದ್ರೆ ನಿಂದೇನು ಕೆಲಸ ಇದೆ ನಡಿ, ನನಗೆ ಸೇರಿದ್ದೆಲ್ಲ. ಈ ಮಟ್ಟದಲ್ಲಿ ಮಕ್ಕಳಿಗೆ ಕೂಡ ಹೆದರ್ಕೊಂಡು ಜೀವನ ಮಾಡಬೇಕಾಗ್ತದೆ. ಒಂದು ವೇಳೆ ನಿನ್ನ ಹೃದಯದ ಪಕ್ಷಿಯನ್ನು ಹಣದ ಟ್ರಂಕ್ನಲ್ಲಿ ಇಟ್ಟಿದ್ದೆ, ಎಲ್ಲಿಟ್ಟಿಯ ಹೃದಯವನ್ನು ಹಣದಲ್ಲಿ ಇಟ್ಟಿದ್ಯಪ್ಪ, ಗೋವಿಂದನಲ್ಲಿಡು, ಗೋವಿಂದನ ನೆನೆಸು, ಸ್ಮರಿಸು. ಇವನು ಕೇಳೇ ಕೇಳ್ದ, ಗೋವಿಂದನ ನೆನೆ, ಗೋವಿಂದನ ನೆನೆ, ಗೋವಿಂದನ ನೆನೆ. ಮನೆ ಹೋಗಿ ಒಂದು 100 ಪೇಪರ್ ಪೀಸ್ಗಳನ್ನು ತಗೊಂಡ, ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ, ಅಷ್ಟು ಪೇಪರನ್ನ ನೀರಿನಲ್ಲಿ ನೆನೆ ಹಾಕ್ಬಿಟ್ಟ. ಗೋವಿಂದ ನೆನೆ, ನೆನೆಸ್ಲಿಕ್ಕೆ ಹಾಕಿದ್ನ ಇಲ್ಲ, ಗೋವಿಂದ ನೆನೆ ಅಂದ್ರೆ ಸ್ಮರಿಸು ಅಂತ. ನೀನು ಸ್ಮರಿಸು, ಉಳಿದ ಎಲ್ಲ ಸ್ಮರಣೆಯನ್ನು ಬಿಡು. ಅವು ಸಂದರ್ಭಾನುಸಾರವಾಗಿ, ಪ್ರಾರಬ್ಧಾನುಸಾರವಾಗಿ, ಸಂಸ್ಕಾರಾನುಸಾರವಾಗಿ ಬರ್ತಾವೆ ಹೋಗ್ತವೆ. ಭಾಳ ಲೆಕ್ಕಕ್ಕೆ ತಗೋಬಾರ್ದು, ಎಷ್ಟಾಗ್ತದೆ ಅಷ್ಟು ಮಾಡೋದಷ್ಟೇ. ಆದರೆ ಅದರಲ್ಲಿ ಬಿಡಲಿಕ್ಕೂ ಕಲಿಬೇಕು ನಾವು. ಪುತ್ರ ದಪಿ ಧನ ಭಾಜಾಂ ಭೀತಿ, ಆ ಮಕ್ಕಳಿಂದಲೂ ಕೂಡ ಭಯ ಅನ್ನುವಂಥದ್ದು ತಪ್ಪೋದಿಲ್ಲ. ಸರ್ವತ್ರ ಏಷಾ ವಿಹಿತ ರೀತಿ, ಎಲ್ಲೆಲ್ಲಿಯೂ ಕೂಡ ಇದೇ ವಿಹಿತವಾದಂತಹ ಏನಂತಾರೆ ತೆಲುಗು ಅಲವಾಟ್, ಇದೇ ಚಟ ಬಿಟ್ಟು ಎಲ್ಲ ಎಲ್ಲ ಕಡೆಗೆ ಇದೇ ಚಟ. ಆಕೆ ಸೊಸೆ ಬರ್ತಾಳಲ್ಲ, ಮೊದಲು ಎಲ್ಲ ಆಭರಣ ತಳಕ್ಕೆ ಒಳಗೆ ತಗೋತಾಳೆ. ತಾ ತಂದದ್ದು ಮತ್ತು ಅತ್ತೆ ಮನೆಯು ಎರಡೂ ಆಭರಣ ತಳಕ್ಕೆ ಒಳಗಿರ್ತಾಳೆ. ಆಗಿ ಕೇಳ್ರಿ, ಯಾಕಮ್ಮ ಹಿಂಗೆ ಮಾಡ್ತೀಯ, ನಿಂದೆ ಅಲ್ಲ ಎಲ್ಲ ಬರಬೇಕಾದ್ದು ಅನ್ನು ಗೊತ್ತಿಲ್ಲ, ಈ ನೆಗಣ್ಯ ಏನಂತೀನಿ ಏ ಗಂಡ ಗಂಡನ ಆಗ್ತಂಗೆ ಅಂದ್ರೆ ಹಾ ಆಡಬಿಡ್ಡ ನಾದಿನಿ ನೆಗಣ್ಣಿ. ಅವ್ರು ಯಾವಾಗ ಅವ್ರ ಅಮ್ಮನ ಹಿಂದೆ ಬಿದ್ದು ಆಗ ಹೊಡ್ಕೋತಾರೋ ಗೊತ್ತಾಗುದಿಲ್ಲ, ಅದಕ್ಕೆ ಮುಂಚೆ ತೆಗೆದುಕೊಂಡ್ಬಿಡ್ತಾನ. ಹೌದಲ್ಲ, ಅದ ಲೋಕದ ರೀತಿನ ಹಂಗದ, ಅದ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರ್ ಬಿಕಾಸ್ ಆಫ್ ದಿ ಸೆಲ್ಫ್ ಇನ್ಸೆಕ್ಯೂರಿಟಿ. ಸೆಲ್ಫ್ ಇನ್ಸೆಕ್ಯೂರಿಟಿ ಅಂತಂದ್ರೆ ತನ್ನ ಒಳಗೆ ನನಗೆ ಯಾರ ರಕ್ಷಣೆಯೂ ಇಲ್ಲ ಅನ್ನೋಂಥ ಭಾವ ಯಾವಾಗ ಬರ್ತದೆ, ನಾನು ಭದ್ರನಿಲ್ಲ ಅನ್ನೋಂಥ ಭಾವ ಯಾವಾಗ ಬರ್ತದೆ, ನಾನು ಭದ್ರರಹಿತನಾಗಿದ್ದೇನೆ ಅಂತ ಯಾವಾಗ ಅನಿಸ್ತದೆ, ಆವಾಗ ಇವೆಲ್ಲ ಶುರು ಆಗ್ತವೆ. ಹಣ ಕೂಡಿಡೋದು, ಬಂಗಾರ ಕೂಡಿಡೋದು, ಪ್ರಾಪರ್ಟಿ ನಮ್ಮ ಹೆಸರಲ್ಲಿ ಮಾಡ್ಕೊಂಬೋದು, ಅವ್ರನ್ನ ಮೋಸ ಮಾಡೋಕ್ಕಿಂತ ಸಹಿ ತೊಗೊಬೋದು, ಇವರಿಗೆ ಕೈ ಕೊಡೋದು, ಇವೆಲ್ಲ ಯಾವಾಗ ಶುರು ಆಗ್ತವೆ, ಮೋಸ ವಂಚನೆ ಸುಳ್ಳು ಇವೆಲ್ಲ ಯಾವಾಗ ಶುರು ಆಗ್ತವೆ ಅಂತಂದರೆ ನನ್ನ ಭದ್ರತೆ ನನಗಿಲ್ಲ, ಮತ್ತು ನಾನೇನು ಮಾಡ್ತೀನಿ, ಅವುಗಳಲ್ಲಿ ನನ್ನ ಭದ್ರತೆಯನ್ನು ಕಾಣ್ತೀನಿ, ಹಣದಲ್ಲಿ, ಅಪಾರ್ಟ್ಮೆಂಟ್ನಲ್ಲಿ, ಲ್ಯಾಂಡ್ನಲ್ಲಿ, ಸೈಟ್ನಲ್ಲಿ ನನ್ನ ಭದ್ರತೆಯನ್ನು ಕಾಣ್ತೀನಿ ಶುರು. ಸೊ ಹೀಗಾಗಿ ಏನಪ್ಪ ನಿನ್ನ ಪರಿಸ್ಥಿತಿ, ಪುತ್ರಾದಪಿ ಧನ ಭಾಜಾಂ ಭೀತಿ, ಪುತ್ರನಿಗೂ ಪುತ್ರನಿಗೂ ಹೆದರಬೇಕಾಗಿದೆ. ಮೇಲ್ಗಡೆ ಅಂದ್ರೆ ಒಂದು ಒಂದು ಒಂದು ಶ್ಲೋಕ ಬಂದಿತ್ತು, ಭಾರ್ಯಾಭಿಭ್ಯತಿ ತಸ್ಮೈ ಕಾರಿ, ನಿನ್ನ ಶರೀರ ನೋಡಿದರೆ ನಿನ್ನ ಹೆಂಡತಿ ಕೂಡ ಏ ತಗೊಂಡೋಗು ಶನಿ ಅಂತ ಕರೀತಾಳೆ. ಹೂನು ಕೇಳಿನಿಲ್ಲ ನಾನು, ಈ ಬ್ರಾಹ್ಮಣರು ಬಾಯಿ ಬಹಳ ಬರ್ತಾವು, ಏ ಶನಿ ತಗೊಂಡೋಗ್ಬೋದಾನೆ. ಅದು ಈ 30 ವರ್ಷ 40 ವರ್ಷ ಇಷ್ಟೊಂದು ಪ್ರೀತಿಯಿಂದ ನೀವು ಒಬ್ರಿಗೊಬ್ರು ಜೀವನ ಮಾಡಿದ್ರಿ, ಈಗ ಶನಿ ಅಂತ ಕರೀತೀಯಲ್ಲ, ಎಲ್ಲದ ಹೋಗ್ತದೆ ತೊಗೊಂಡೋಗಿ ತೊಗೊಂಡೋಗಿ. ನಾನು 2 ತಾಸು ಆಯ್ತು, ಇನ್ನೂ ತೊಗೊಂಡೋಗಿಲ್ಲ, 2 ತಾಸನೂ ಎತ್ತಬೇಕು ಬ್ರಾಹ್ಮಣರ ಮನೆಯಲ್ಲಿ. 2 ಅವರ್ಸ್ನೂ ಖಾಲಿ ಮಾಡಬೇಕು, ಅದನ್ನು ಇದ್ದು ಹೋದ್ರೆ ಶನಿ, ಇಲ್ಲದೇ ಇದ್ದ ಶನಿ ಎಲ್ಲ ಪ್ರವೇಶ ಆಗ್ತಾರೆ, ಅಷ್ಟಮ ಶನಿ, ಸಪ್ತಮ ಶನಿ, ನವಮ ಶನಿ ಎಲ್ಲ ಬರ್ತಾರೆ ಅದು ತಗೊಂಡಾಗ ಮುಂಚೆ. ಅದನ್ನು ಭಾರ್ಯಾಭಿಭ್ಯತಿ ತಸ್ಮಿನ್ ಕಾಯಿ, ಹೆಂಡತಿಗೂ ಬಲು ಭಯ, ಮಡದಿಗೂ ಬಲು ಭಯ ಬಳಿ ಬರೋರು. ಇಲ್ಲಿ ಕನ್ನಡದಲ್ಲಿ ಮಡದಿಗೂ ಬಲು ಭಯ ಬಳಿ ಬರೋರು, ಸಮೀಪ ಬರಲಿಕ್ಕೆ ಅವಳು ಕೇಳಿದೆ, ಯಾರ ಏನ್ರಿ ಮಾತ್ರೆ ತಗೊಂಡ್ರ, ಗಾಳಿ ಹಾಕ್ಲ, ಸ್ವಲ್ಪ ನೀರು ಕುಡಿಸ್ಲಾ, ಎಳ್ನೀರು ಕೊಡ್ಲಾ. ಈಗ 5 ನಿಮಿಷ ಮುಂಚೆ ಯಾವಾಗ ಪ್ರಾಣ ನಿಂತು ಹೋದ್ವು, ಹಾ ಎತ್ತ ಎತ್ತ ಇಟ್ಕೊಂಡಂತೂ ಕೊಡಂಗಿಲ್ಲ, ಅಷ್ಟು ಸಾಕು ನಾವು ಎತ್ ಎತ್ತ ಅನ್ಲಿಕ್ಕೆ. ಅಲ್ಲ, ಮತ್ತು ನಾವು ಇದೆಲ್ಲವನ್ನು ನೋವುಗಳನ್ನು ಈ ಆಘಾತಗಳನ್ನು ಗೆಲ್ಲೋದು ಹೆಂಗೆ ಹಾಗಾದರೆ, ವೆರಿ ಸಿಂಪಲ್ ಸಾಧನ ಹೇಳ್ಕೊಡ್ತಾರೆ ಕೊನೆಗೆ ಬದುಕಿನ ಕೊನೆ ಗ್ರಂಥ ಭಾಗದಲ್ಲಿ. ಸಿಂಪಲ್ ಸಾಧನ, ಪ್ರಾಣಾಯಾಮಂ ಪ್ರತ್ಯಾಹಾರಂ, ಪ್ರಾಣಾಯಾಮಂ ಪ್ರತ್ಯಾಹಾರಂ, ನಿತ್ಯ ನಿತ್ಯ ವಿವೇಕ ವಿಚಾರಂ, ನಿತ್ಯ ನಿತ್ಯ ವಿವೇಕ ವಿಚಾರಂ, ಜಾಪ್ಯ ಸಮೇತ ಸಮಾಧಿ ವಿಧಾನಂ, ಜಾಪ್ಯ ಸಮೇತ ಸಮಾಧಿ ವಿಧಾನಂ, ಕುರು ಅವಧಾನಂ ಮಹದವಧಾನಂ, ಕುರು ಅವಧಾನಂ ಮಹದವಧಾನಂ, ಪ್ರಾಣಾಯಾಮಂ ಪ್ರತ್ಯಾಹಾರಂ, ಪ್ರಾಣಾಯಾಮಂ ಪ್ರತ್ಯಾಹಾರಂ, ನಿತ್ಯ ನಿತ್ಯ ವಿವೇಕ ವಿಚಾರಂ, ನಿತ್ಯ ನಿತ್ಯ ವಿವೇಕ ವಿಚಾರಂ, ಜಾಪ್ಯ ಸಮೇತ ಸಮಾಧಿ ವಿಧಾನಂ, ಜಾಪ್ಯ ಸಮೇತ ಸಮಾಧಿ ವಿಧಾನಂ, ಕುರು ಅವಧಾನಂ ಮಹದವಧಾನಂ, ಕುರು ಅವಧಾನಂ ಮಹದವಧಾನಂ. ಅವಧಾನ ಅಂದ್ರೆ ಸಾವಧಾನ ಅಂತ, ಅವಸರ ಬೇಡ. ಸಾವಧಾನ ಸುಮುಹೂರ್ತೇ ಸಾವಧಾನ. ಮದುವೆ ಆಗೇ ಬಿಡ್ತೀನಿ, ಏಳು ಜನ್ಮಕ್ಕೂ ಬಿಡುಗಡೆ ಇಲ್ಲ, ಅವಸರ ಯಾಕೆ ಮಾಡ್ತಿ ಸಾ. ಸಾವಧಾನ, ನೀ ಗಡಿಬಡಿ ಮಾಡಿದ್ರೆ ಅಕ್ಷತ ಹಾಕುದಿಲ್ಲ, ಕಲ್ಲು ಹಾಕ್ತಾರ ತಲೆ ಮೇಲೆ. ಆರಾಮಾಗಿ ನಗಿನಗುತ್ತ ಖುಷಿಯಿಂದ ಅವ್ರನ್ನು ಅವ್ರಿಗೆ ಖುಷಿ ಕೊಡು, ನೀನು ಖುಷಿಯಾಗಿರು, ಬಂದವ್ರಿಗೂ ಖುಷಿ ಮಾಡು. ಅದು ಸಾವಧಾನ, ಸಾವಧಾನ ಅಂತ ಹೇಳ್ದ. ಸುಮುಹೂರ್ತಿ, ಈ ಮುಹೂರ್ತ ಒಳ್ಳೇದಿದೆ, ಹೌದೇನ್ರಿ ಪುರೋಹಿತ್ರ ಕರೆಕ್ಟ್ ಹೌದಲ್ಲ? ಸುಮೂರ್ತಿ ಸಾವಧಾನ, ಅದ ನಾ ಇನ್ನೊಂದು ಯಾರು ಹೇಳ್ಕೊಂಡು ಯಾರ್ಯಾರ ಗಂಟ್ನ್ಯಾಗ ಏನದ ಯಾರು ಏನು ನಮ್ದೇನು ಒಂದು ಕಮಿಟ್ಮೆಂಟ್ ಇದೆ ಮುಗಿಸ್ಬೇಕು ಅಷ್ಟೇ ಮುಗಿಸ್ತೀನಿ. ಬಟ್ ಏನೇ ಮುಗಿಸಿದ್ರೆ ಬೇಸರ ಪಟ್ಟು ಮುಗಿಸೋದಿಲ್ಲ, ಪ್ರೀತಿಯಿಂದ ಮುಗಿಸ್ತೇನೆ. ಪ್ರೀತಿಯಿಂದ ಶುರು ಮಾಡಿದ್ದೀನಿ, ಪ್ರೀತಿಯಿಂದ ಮುಗಿಸ್ತೇನೆ, ಖುಷಿಯಿಂದ ಮುಗಿಸ್ತೇನೆ. ನೀವು ಎಷ್ಟು ಖುಷಿ ಪಡ್ಕೊಂಡ್ರು ನನಗೆ ಗೊತ್ತಿಲ್ಲ, ಬಟ್ ನಾ ಮಾತ್ರ ಖುಷಿಯಿಂದ ಶುರು ಮಾಡಿದ್ದೀನಿ, ಖುಷಿಯಿಂದ ಮುಗಿಸ್ತೇನೆ. ಆದರೆ ಯಾರು ಗಂಟ್ನಾಗ ಏನಿದೆ ಅದು ಅವ್ರಿಗೆ ಆಚಾರ, ನಾವೇನು ಮಾಡೋಕ್ಕಾಗಲ್ಲ. ಹಾಂ ಬಾ, ನಾವು ಖುಷಿಯಿಂದನೇ ಹೋಗ್ಬರ್ತೇವೆ ಸ್ವಾಮೀಜಿ ಜಲ್ದಿ ಮುಗಿಸಿ. ನಾರಾಯಣ ನಾರಾಯಣ, ಇದೊಂದು ಸುಂದರವಾದಂತಹ ಸಾಧನ ಚತುಷ್ಟಯಗಳು ಅಂತ ನೀವೇನು ಕೇಳಿದ್ರಿ. ಇದಕ್ಕೆ ವಿವೇಕ ವೈರಾಗ್ಯ ಸಮದಮಾದಿ ಷಡ್ಕ ಸಂಪತ್ತಿ ಮುಕ್ಷುತ್ವಂ, ಇವು ನಾಲ್ಕು ಸಾಧಕರಿಗೆ ಕೊಟ್ಟಂತಹ ಚತುಷ್ಟಯಗಳು ಇವು ನಾಲ್ಕು. ಈ ನಾಲ್ಕು ಸಂಪತ್ತುಗಳನ್ನು ಮನುಷ್ಯನು ಹೊಂದಿರಬೇಕು. ಆರು ಸಂಪತ್ತು, ಅದರಲ್ಲಿ ಆರು ಸಂಪತ್ತುಗಳಿವೆ: ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಇವು ಆರು ಸಂಪತ್ತುಗಳು. ಅದಕ್ಕಿಂತ ಪೂರ್ವದಲ್ಲಿ ವಿವೇಕ ಮತ್ತು ವೈರಾಗ್ಯ. ಅಲ್ಲಿ ನೀವು ಅಭ್ಯಾಸ ಮಾಡಿದಿರಿ ಏನು ವಿವೇಕ ಹಕ್ಕ ಹಾ, ವಿವೇಕ ಅಂದ್ರೆ ಏನು? ಅವಾಗ ನೀವೇನು ಉತ್ತರ ತಗೊಂಡ್ರಿ? ನಿತ್ಯ ಅನಿತ್ಯ ವಸ್ತು ವಿವೇಕ. ನಿತ್ಯ ಯಾವುದು, ಅನಿತ್ಯ ಯಾವುದು ಎನ್ನುವುದನ್ನು ಗುರುತಿಸೋದು, ವಿಂಗಡಿಸಿ ಗುರುತಿಸೋದು. ಲ್ಯಾಕ್ಟೋಮೀಟರ್ನೊಳಗೆ ನೀವು ಗೊತ್ತಾಗ್ತದೆ ಹಾಲು ಎಷ್ಟಿದೆ, ನೀರು ಎಷ್ಟಿದೆ. ನೀವು ಹೊರಗಲ್ಲಿ ಹಚ್ಚಿದರೆ ಬಂಗಾರ ಗೊತ್ತಾಗ್ತದೆ, ಈ ಉಂಗುರದೊಳಗೆ ಬೆಳ್ಳಿ ಎಷ್ಟು, ಇದು ಹಿತ್ತಾಳೆ ಎಷ್ಟಿದೆ, ಬಂಗಾರ ಎಷ್ಟಿದೆ ಗೊತ್ತಾಗ್ತದೆ. ಹಾಗೆ ನೀನು ಜೀವನದೊಳಗೆ, ಇದು ಬರೀ ಒಂದು ಒಂದು ಒಂದು ಒಂದು ಆಭರಣದ ಉದಾಹರಣೆ ಅಲ್ಲ, ಬರೀ ಒಂದು ಘಟಪಟಾದಿಗಳ ಉದಾಹರಣೆ ಅಲ್ಲ, ಜೀವನದ ಎಲ್ಲ ಹಂತಗಳಲ್ಲಿ ಕೂಡ ಸತ್ಯ ಯಾವುದು, ತೋರಿಕೆ ಯಾವುದು, ನಿತ್ಯ ಅನಿತ್ಯ. ಸತ್ಯ ಇದು ನಿತ್ಯ, ತೋರಿಕೆ ಇದು ಅನಿತ್ಯ ಕ್ಷಣಿಕ. ಪ್ರತಿಯೊಬ್ಬರು ಲಕ್ಷ ಆ ಕಡೆಗೆ ಇರಬೇಕು. ಪೆನ್ ತೊಗೊಂಡು ಬರೀತಿ, ಬರೀ ತೊಂದರೆ ಇಲ್ಲ. ಈ ಪೆನ್ನು ಅಂತ ಈ ಲೇಖನಿಯೊಳಗೆ ಸತ್ಯತಾ ಎಷ್ಟಿದೆ, ಕ್ಷಣಿಕತೆ ಎಷ್ಟಿದೆ, ಏನು ಕಳ್ಕೊಂಬುದಿಲ್ಲ, ಅದು ಇರೋಷ್ಟು ದಿವಸನೇ ಇರ್ತದೆ. ಆದರೆ ಗುರುತಿಸಿದ್ರೆ ಅಕಸ್ಮಾತ್ ಅದು ಕೆಟ್ಟ ಹೋದ್ರೆ ನಿಮಗೇನು ಅನಿಸೋದಿಲ್ಲ. ಪೂರ್ವದಲ್ಲೇ ಗೊತ್ತಾಗಬೇಕು ಸಂಸಾರದ ಏನು ಈ ಅಪಚಾರ ಇದೆ, ಸಂಸಾರದ ಈ ಅಪಚಾರ ಮೊದಲೇ ಗೊತ್ತಾಗ್ಬಿಡ್ತು ಅಂತಂದರೆ ಓಹೋ ಇದಿಷ್ಟೇ ಮೊದಲೇ ಗೊತ್ತಿತ್ತು ನನಗೆ, ಸ್ವಲ್ಪ ಪ್ರತಿಕ್ರಿಯೆ ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ, ಇದು ವಿವೇಕ. ಇನ್ನು ಸಾಧನ ಏನು? ಪ್ರಾಣಾಯಾಮಂ, ಇದು ಇನ್ನೂ ಚೆಂದ ಇದೆ. ಪ್ರಾಣಾಯಾಮ ಅಂದರೆ ನಾವೇನು ಉಸಿರಾಟ ಅಂತ ತಿಳ್ಕೊಂಡಿದ್ದೆ. ನನ್ನ ದೇಹದೊಳಗೆ ನಾನು ಏನೇನು ಸ್ವೀಕರಿಸ್ತೇನೋ ಅದಷ್ಟು ಪ್ರಾಣ. ನೀರು ಕುಡಿತೀನಿ ಪ್ರಾಣ, ಆಹಾರ ಉಣ್ತೀನಿ ಪ್ರಾಣ, ಉಸಿರು ಒಳಗೆ ತಗೋತೀನಿ ಪ್ರಾಣ. ನನ್ನ ದೇಹದೊಳಗೆ ಏನೇನು ನಾನು ಫೀಡ್ ಮಾಡ್ತೇನೆ ಈವನ್ ಥಾಟ್ಸ್, ವಿಚಾರಗಳು, ಗೊತ್ತಾಯ್ತಲ್ಲ, ಇವೆಲ್ಲವೂ ಕೂಡ ಪ್ರಾಣ ಅನ್ಸ್ಕೊಳ್ತಾರೆ. ಇನ್ನು ಅಪಾನ ಅಂದ್ರೇನು? ನಾವು ದೇಹದಲ್ಲಿ ಏನೇನು ಹೊರಗೆ ಹಾಕ್ತೇವೆ ಅದಷ್ಟು ಅಪಾನ. ಬೈತೇವೆ ಸಿಕ್ಕಾಪಟ್ಟೆ ಅಪಾನ. ಯಾರ್ಯಾರಿಗೆ ಅಪಾನ ಕಳ್ಕೋಬೇಕಾದ್ರೆಲ್ಲ ಏನು ಮಾಡಬೇಕು? ಬೈಬೇಕು. ಬೆವರು ಅಪಾನ, ಕಣ್ಣೀರು ಅಪಾನ, ಕೆಮ್ಮು ಅಪಾನ, ಸೀನ್ತೇವಿ ಅಪಾನ. ಹೀಗೆ ಪ್ರಾಣಾಯಾಮಂ ಪ್ರತ್ಯಾಹಾರ ಇದಂತಲ್ಲ, ನಾವು ಸ್ವೀಕರಿಸುವಂತಹ ಯಾವ ಯಾವ ಆಹಾರ, ಇದು ಆಹಾರ ಅಂದರೆ ಊಟ ಅಂದ ಅಷ್ಟೇ ತಗೋಬಾರ್ದು, ಡಿಸಿಪ್ಲಿನ್, ಶಿಸ್ತುಗಳು. ನಮ್ಮ ಜೀವನದಲ್ಲಿ ಕೆಲವು ಶಿಸ್ತುಗಳನ್ನು ನಾವೇ ಫಾರ್ಮುಲೇಟ್ ಮಾಡ್ಕೋಬೇಕಾಗ್ತದೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ, ನಮ್ಮ ಸ್ವಭಾವ ದೃಷ್ಟಿಯಿಂದ, ನಮ್ಮ ನಡವಳಿಕೆ ದೃಷ್ಟಿಯಿಂದ, ನಮ್ಮ ನಾಗರಿಕತೆ ಸಂಸ್ಕಾರಗಳ ದೃಷ್ಟಿಯಿಂದ, ಇವೆಲ್ಲವನ್ನು ಲೆಕ್ಕದಲ್ಲಿಟ್ಟುಕೊಂಡು ನಾವು ಹುಟ್ಟಿ ಬಂದ ಪರಿಸರ, ನಾವು ಬೆಳೆದ ಪರಿಸರ ಎಲ್ಲವನ್ನು ಲೆಕ್ಕದಲ್ಲಿಟ್ಟುಕೊಂಡು ಮನೆತನದ ಮರ್ಯಾದೆ, ಗುರುಗಳ ಮರ್ಯಾದೆ, ಶಿಷ್ಯರ ಮರ್ಯಾದೆ, ಅಕ್ಕಪಕ್ಕದ ನೇಬರ್ಸ್ ಅವ್ರ ಮರ್ಯಾದೆಯನ್ನು ನಾವು ಉಳಿಸ್ಬೇಕಲ್ಲ, ಮರ್ಯಾದೆ ತೆಗಿಬಾರ್ದು. ಸೊ ಇವೆಲ್ಲವನ್ನು ಲೆಕ್ಕಾಚಾರ ಇಟ್ಕೊಂಡು ನಮ್ಮ ಶಿಸ್ತನ್ನು ನಾವೇ ಫಾರ್ಮುಲೇಟ್ ಮಾಡಬೇಕು, ಆ ಶಿಸ್ತಿನ ಜೀವನ ನಡೆಸಬೇಕು. ಹೇಗೆ ಅಜ್ಜ ಸ್ವಾಮೀಜಿ ನಡೆಸ್ತಾರೆ ಹಾಗೆ ನಾವು ಶಿಸ್ತಿನ ಜೀವನ ನಡೆಸ್ಬೇಕು. ಅದರಲ್ಲಿ ಯಾರು ಅಬ್ಲಿಗೇಷನ್ ಇಲ್ಲ, ಯಾರ್ದು ಒತ್ತಡ ಇಲ್ಲ, ಯಾರ್ದು ಪ್ರೆಷರ್ ಇಲ್ಲ, ಏನೂ ಇಲ್ಲ, ಯಾರು ಮುಲಾಜು ಇಲ್ಲ. ಯಾಕರೆ ನೀನು ಯಾರ್ದೋ ಮುಲಾಜಿ ಒಳಪಟ್ಟು ಇದನ್ನು ಮಾಡ್ತಾ ಇಲ್ಲ, ನೀನಾಗೆ ಒಪ್ಪಿಗೆ ಕೊಟ್ಟು ನೀವು ಮಾಡ್ತಾ ಇದ್ದೀಯ. ಪ್ರಾಣಾಯಾಮಂ ಪ್ರತ್ಯಾಹಾರಂ, ಮತ್ತೇನು, ನಿತ್ಯ ಅನಿತ್ಯ ವಿವೇಕ ವಿಚಾರಂ, ಜಾಪ್ಯ ಸಮೇತ ಸಮಾಧಿ ವಿಧಾನಂ. ಜಾಪ್ಯ ಅಂದರೆ ಜಪ, ಜಪ ಸಮೇತ, ಜಪ ಸಮೇತ ಸಮಾಧಿ ವಿಧಾನಂ. ಹೋಗ್ರಿ ಎಲ್ಲಿ ಮೆಡಿಟೇಷನ್ ಗೈಡ್ಲೈನ್ಸ್, ವೇದಿಕ ಮಾರ್ಗದರ್ಶನ, ವೇದಿಕ ಮಾರ್ಗದರ್ಶನ ಯುಕ್ತವಾದಂತಹ ಧ್ಯಾನ. ಅಲ್ಲಿ ನಾವು ಸಾಕಷ್ಟು ವಿವರಣೆಗಳನ್ನ ಹೇಳ್ಕೊಟ್ಟಿವಿ. ಏನನ್ನು ಹೇಳ್ಕೊಟ್ಟಿವಿ ಅಲ್ಲಿ? ಜಪ. ಏನು ಜಪ? ಒಂದೇ ಒಂದು ನಾಮದ ಸತತವಾದಂತಹ ಪುನರುಚ್ಚರಿಸುವುದನ್ನು ಜಪ ಅಂತ ಕರೀತಾರೆ. ರಿಪಿಟೇಷನ್ ಆಫ್ ಎ ಗಾಡ್ಸ್ ನೇಮ್, ಒನ್ ಸಿಂಗಲ್ ಗಾಡ್ ಸಿಂಬಲ್, ಸಿಂಗಲ್ ಗಾಡ್ ಸಿಂಬಲ್ ಅಂದರೆ ಭಗವಂತನನ್ನು ನಿಮಿತ್ತೀಕರಿಸುವಂತಹ ಒಂದು ನಾಮ. ಆ ನಾಮವನ್ನು ಸತತವಾಗಿ ನಾವು ಉಚ್ಚರಿಸುವುದಕ್ಕೆ ಜಪ ಅಂತ ಕರೀತೀವಿ. ಅಷ್ಟು, ಇದಕ್ಕೆ ಹೆಚ್ಚಿಗೆ ಡೆಫಿನೇಷನ್ ಏನೂ ಇಲ್ಲ ಇದಕ್ಕೆ. ಆ ಜಪವನ್ನು ನಾವು ಶ್ರದ್ಧೆಯಿಂದ ಅದನ್ನು ಒಪ್ಕೋಬೇಕು, ಮನಸಾರೆ ಹೃದಯಾರೆ ಅದನ್ನು ಒಪ್ಕೋಬೇಕು. ಆ ಮಂತ್ರವನ್ನು ನಾವು ರೂಢಿಸ್ಕೋಬೇಕು ಪ್ರತಿನಿತ್ಯವೂ ಕೂಡ. ಮಿನಿಮಮ್ ಒಂದು ಮಾಲ, 108 ಒಂದು ಮಾಲ, ಒಂದು ಮಾಲ ಅದನ್ನು ರೂಢಿಸ್ಕೋಬೇಕು. ಇರಲಿ, ಇದು ರೂಢಿಸಿಕೊಳ್ಳುವ ವಿಚಾರ ಬೇರೆ. ಮುಂದೆ ಇದು ಏನಕ್ಕೆ ಉಪಯೋಗ ಬೀಳುತ್ತದೆ? ಇದು ಚಂಚಲವಾದ ಮನಸ್ಸನ್ನು ನಾವು ಹದ್ದುಬಸ್ತಿಗೆ ತರಲಿಕ್ಕೆ, ಅದನ್ನು ಒಂದು ಶಿಸ್ತಿನಲ್ಲಿ ಇಡಲಿಕ್ಕೆ. ಇದು ಚಂಚಲ ಯಾಕೆಂದರೆ ಇದು ಸಹಜ, ಏನೇನೋ ಸಂಸ್ಕಾರ ಮೂಡ್ಬಿಟ್ಟವ, ತಿಪ್ಪಾಗ ಅಡ್ಡಾಡೋದು, ಕೆಸರಾಗ ಅಡ್ಡಾಡೋದು, ಘಟನಾಗ ಅಡ್ಡಾಡೋದು, ಎಲ್ಲ ಕಡೆ ಅಡ್ಡಾಡ ಬಂದದ. ಬರುವಾಗ ಏನೇನು ತರ್ತದೆ? ಎಲ್ಲನೂ ತರ್ತದೆ, ತಂದದ್ದನ್ನು ತರ್ತದೆ, ತರದೇ ಇದ್ದದ್ದನ್ನು ಅಲ್ಲಿ ಬಿಟ್ಟು ಬರೋದಿಲ್ಲ, ಅದನ್ನು ತೊಗೊಂಬಂದಿರ್ತದೆ. ಸೊ ಇವೆಲ್ಲ ಏನಾಗ್ತವೆ ಅಂತಂದರೆ, ನಿನ್ನ ಪಾಡಿಗೆ ನೀನು ಕುಡಿತಾಗ ಇವು ಪ್ರವಾಹದಂತೆ ನುಗ್ಗಿ ಬರ್ತವೆ. ಈ ನುಗ್ಗಿ ಬರುವ ಈ ಪ್ರವಾಹವನ್ನು ನಾವು ಹತೋಟಿಯಲ್ಲಿ ಹದ್ದುಬಸ್ತಿನಲ್ಲಿ ಇಡಲಿಕ್ಕಾಗಿ ಇದಕ್ಕೊಂದು ಟೆಕ್ನಿಕ್ಕನ್ನು, ಒಂದು ಉಪಾಯವನ್ನು ಕೊಡ್ತೀವಿ. ಓಂ ಓಂ ಓಂ ಓಂ ಓಂ, ಒಂದು ಉಪಾಯ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಒಂದು ಉಪಾಯ. ಜಾಪ್ಯ ಸಮೇತ ಇಷ್ಟು ಮಾಡು, ಮುಂದೆ ಅದು ಮಾರ್ಗದರ್ಶನ ಮಾಡ್ತದೆ. ಸಮಾಧಿ ವಿಧಾನಂ, ಏನು ನಿನ್ನಷ್ಟಕ್ಕೆ ನೀನು, ಹಿಂದಲ್ಲ ಮುಂದಲ್ಲ ಮೇಲಲ್ಲ ಕೆಳಗಲ್ಲ, ಒಳಗಿಲ್ಲ ಹೊರಗಿಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ, ಅಣ್ಣ ಅಲ್ಲ, ತಮ್ಮಲ್ಲ, ಇವ್ಯಾವು ಅಲ್ಲ, ಬ್ರಹ್ಮ ತತ್ವಮಸಿ ಭಾವಯ, ಆ ಪರಬ್ರಹ್ಮ ಸ್ವರೂಪನು ನೀನೇ ಇದ್ದೀಯ ಅನ್ನುವಂತಹ ಆ ಮಹಾವಾಕ್ಯಗಳು, ಆ ಉಪದೇಶಗಳು ಏನಾಗ್ತವೆ, ಆ ಶಾಂತ ಸ್ಥಿತಿಯಲ್ಲಿ ಮನನಕ್ಕೆ ಅವಕಾಶ ಮಾಡಿಕೊಟ್ಟು ನಿನ್ನನ್ನು ಬ್ರಹ್ಮನಲ್ಲಿ ನಿಲ್ಲಿಸುತ್ತೆ. ಸಮಾಧಿ ವಿಧಾನ ಜಾಪ್ಯ ಸಮೇತ ಸಮಾಧಿ ವಿಧಾನಂ. ಇದಕ್ಕಾಗಿ ಅಪ್ಪ ಏನು ಬೇಕು, ಕುರು ಅವಧಾನಂ ಮಹದ ಅವಧಾನಂ. ಇದಕ್ಕೇನು ಬೇಕು, ಸಾವಧಾನ ಬೇಕು, ಅವಸರದಿಂದ ಆಗೋದಿಲ್ಲ. ಶನೈಹಿ ಶನೈಹಿ ಉಪರಮೇತ, ಸೂಕ್ಷ್ಮವಾಗಿ ಎಚ್ಚರದಿಂದ ಈ ಸಾಧನೆ ಮಾಡು. ಎಲ್ಲಕ್ಕೂ ಮೀರಿ ಏನು ಬೇಕು ಅಂದರೆ ಗುರುವಿನ ಕರುಣೆ, ಗುರುವಿನ ಅನುಗ್ರಹ ಬೇಕು. ಏನಂತಾರೆ, ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ಗುರುವಿನ ಚರಣಾಂಬುಜವನು ನಂಬಿದ ಭಕ್ತನೆ ಮುಕ್ತಿಯ ಪಡೆಯುವ ನೀ ಅನಿ. ಈ ಮುಂದಿನ ಶಬ್ದಕ್ಕೆ ಹೋಗ್ತದೆ. ಮನ ಮೇಣೇಂದ್ರಿಯಗಳನ್ನು ನಿಯಂತ್ರಿಸು. ಮನ ಮನ ಮೇಣೇಂದ್ರಿಯಗಳನ್ನು ಮನ ಮೇಣೇಂದ್ರಿಯಗಳನ್ನು ನಿಯಂತ್ರಿಸು. ಕಾಣುವೆ ನಿನ್ನೊಳೆ ದೇವನನು ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢ ಮನ ಕಾಲ ಸಮೀಪಿಸಿ ಬಂದರೆ ನಿನ್ನನು ರಕ್ಷಿಸಲಾರದು. ದುರ್ಲಭಂ ಏತತ್ರಯಂ. ಏನಾದ ವಿವೇಕ ಚೂಡಾಮಣಿ, ಇವು ಮೂರು ಅತ್ಯಂತ ದುರ್ಲಭ. ದೈವಾನುಗ್ರಹ ಹೇತುಕಂ, ಒಬ್ಬೊಬ್ಬರ ಜೀವನದಲ್ಲಿ ಇದು ಈಶ್ವರ ಅನುಗ್ರಹದಿಂದ ಮಾತ್ರ ಪ್ರಾಪ್ತವಾಗುವಂಥವು ಮೂರು. ಒಂದು ಮನುಷ್ಯತ್ವ, ಎರಡನೇದ್ದು ಮುಮುಕ್ಷುತ್ವ, ಮೂರನೇದ್ದು ಮಹಾಪುರುಷ ಸಂಶಯ, ಸದ್ಗುರುವಿನ ಆಶ್ರಯ. ಮತ್ತು ಇವೇ ಮೂರು ನಮಗೆ ಕೊನೆಯವರೆಗೂ ಪರೀಕ್ಷೆ ಮಾಡ್ತಿರ್ತವೆ. ಮನುಷ್ಯನಾಗಿ ಹುಟ್ಟುತ್ತೀವಿ, ಮನುಷ್ಯನಂತ ಜೀವನ ಮಾಡೋದಿಲ್ಲ, ಪರೀಕ್ಷೆ ಹೋದಲ್ಲು. ಇನ್ನು ಮುಮುಕ್ಷ ಆಗ್ಬಿಟ್ರೆ ಸಮಯ ಪರೀಕ್ಷೆನೇ ಇರೋದಿಲ್ಲ. ಅಯ್ಯೋ, ಅಲ್ಲೇ ಜಾಸ್ತಿ ಪರೀಕ್ಷೆ ಇರುತ್ತೆ. ನಾವು ಸರಿಯಾದ ಮೆಥಡ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವ, ಸರಿಯಾದ ಗುರುಗಳ ಸಾಧನೆಯಲ್ಲಿ ನಾವು ತೊಡಗಿದ್ದೇವ, ನಮ್ಮ ಮಾರ್ಗ ಸರಿಯಾಗಿದೆಯಾ, ಪರೀಕ್ಷೆ. ಇನ್ನು ಮಹಾಪುರುಷ ಸಂಶಯ, ಇವಷ್ಟಕ್ಕೂ ಪರಿಹಾರ ಎಲ್ಲಿದೆ ಅಂತಂದರೆ ಒಬ್ಬ ಸದ್ಗುರುವಿನ ಆಶ್ರಯ. ಆಶ್ರಯನೂ ಸಿಕ್ಕಿತು, ಸಮರ್ಪಣ ಇಲ್ಲ ಅಂದರೆ ಸಮಿತ್ಪಾಣಿಹಿ, ನೀನು ಹೋಗಿ ನಿನ್ನ ನೀನು ಸಮರ್ಪಿಸ್ಕೋಬೇಕಾಗ್ತದೆ. ಯಾರನ್ನ? ಬ್ರಹ್ಮನಿಷ್ಠಂ ಗುರುಂ ಅಭಿಗಚ್ಚೇತೆ. ಬ್ರಹ್ಮನಿಷ್ಠ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಂ ಅಭಿಗಚ್ಚೇತೆ. ಸಮೀಪಿಸಿಕೊಂಡು ಹೋಗಿ, ಹೋಗಿ ಸಮರ್ಪಿಸಿಕೋ. ಹೋಗಿ ಫೋಟೋ ತೆಗೆಸು ಅಲ್ಲ, ಫೋಟೋ ತೆಗೆಸ್ಕೊಬೋದು. ಎಷ್ಟು ಮಜಾ ಆಗುತ್ತೆ, ನೀವು ಸಹ ಪರೀಕ್ಷೆ ಮಾಡಿ ನೋಡಿದ್ರಿ. ಈ ಫೋಟೋ ತೆಗೆಸ್ಕೊಂಡು ಎಂಥ ವಿಚಿತ್ರ ಹುಚ್ಚು ಅಂತಂದರೆ, ಯಾರ್ಯಾರ್ದವ್ ಕ್ಯಾಮ್ರಾ, ಅವು ಯಾರು ಕ್ಯಾಮ್ರಾದವ್ರು ನಿಮ್ಮ ಫೋಟೋ ಬಿತ್ತು ನಿಮಗೆ ಗೊತ್ತೇ ಇಲ್ಲ. ಏ ನಂದೊಂದು ಫೋಟೋ ತೆಗಿ, ಏ ನನ್ನ ಫೋಟೋ ತೆಗಿದೆ. ಅವ್ನು ಪಾಪ ಅವೇನಕ್ಕೆ ಹೇಳ್ತಾರೆ, ತೆಗಿತಾನ ಅವನ ಅವಳ ತೆಗಿತಿರ್ತಾನೆ, ಹಂಗೆ ತೆಗಿತಿರ್ತಾನೆ. ನಿಮಗೆ ಗೊತ್ತಾ, ಮತ್ತೆ ಆ ಕ್ಯಾಮ್ರದೊಳಗೆ ಆ ಫೋಟೋ ಅದಲ್ಲ ಯಾರಿಗಾಗಿದೆ? ಜಸ್ಟ್ ಮ್ಯಾಡ್ನೆಸ್. ಯಾಕೆ ಅಂದ್ರೆ ದೇಹದಲ್ಲಿ ಮೋಹ, ಈ ಶರೀರದಲ್ಲಿ ಮೋಹ, ಮತ್ತೆ ಮತ್ತೆ ನೋಡಬೇಕು ನೋಡಬೇಕು ಅನ್ನೋ ಹುಚ್ಚು. ಆ ಹುಚ್ಚಿಗರ್ದ ನಾವಿದೆ ಇಷ್ಟೆಲ್ಲ ಮಾಡ್ತೀವಿ ನೆಪಕ್ಕೆ. ಗ್ರೂಪ್ ಫೋಟೋ, ಗ್ರೂಪ್ ಫೋಟೋ ಆಯ್ತು ಕರೆ. ನಾವು ಫೋಟೋ ಹೊಡಿತೀವಿ ಯಾಕಂದ್ರೆ ನಾವು ಉಪಯೋಗ ಮಾಡ್ತೀವಿ. ನಾವು ಯಾರ್ಯಾರ್ದೋ ಕ್ಯಾಮ್ರಾದವ್ರು ಫೋಟೋ ಹೊಡಿ ಅಂತ ಹೇಳೋಂಗಿಲ್ಲ. ಅವು ಯಾರ್ಯಾರ್ದೋ ಫೋಟೋದವ್ರು ಕ್ಯಾಮ್ರಾದವ್ರು ಫೋಟೋ ಹೊಡಿತಾರೆ, ಆಮೇಲೆ ಕ್ಯಾಮ್ರಾ ತಗೊಂಡು ಹೋಗ್ಬಿಡ್ತಾರೆ ಅವರು. ಒಬ್ಬರಾದ ನೀವು ನೆನಪು ಮಾಡಿ, ನಿಮ್ಮ ಕ್ಯಾಮ್ರಾದೊಳಗೆ ನನ್ನ ಫೋಟೋ ಅದ, ನೀವು ಅದನ್ನು ನಂಗೆ ಕಳಿಸಿರ ಕೊಡ್ರಿ ಅಥವಾ ನನಗೆ ಕಾಪಿಯರ್ ಮಾಡಿಕೊಡ್ರಿ, ಹಾರ್ಡ್ ಕಾಪಿಯರ್ ಕೊಡ್ರಿ, ಸಾಫ್ಟ್ ಕಾಪಿಯರ್ ಕೊಡ್ರಿ ಅಂತ ಎಂದರೆ ಕೇಳೇವೇ ನಾವು. ಆ ಕ್ಲಿಕ್ ಮಾಡ್ತಾನೆ ಸುಮ್ಮನೆ ಇದ್ಬಿಡ್ತೇವೆ. ಆ ಕ್ಲಿಕ್ ಮಾಡೋ ತನಕ ಹಾ ಹೂ ಓ ಹಾ ಎಲ್ಲ ಮಾಡ್ತೇವೆ. ಆ ಕ್ಲಿಕ್ ಮಾಡಿಕೊಳ್ಳ ನೀನು ಯಾವ ನಾನು ಮ್ಯಾಡ್ನೆಸ್ ಹುಚ್ಚುತನ. ನಾನು ದ್ಯಾಟ್ ಈಸ್ ನಾಟ್ ದಿ ವೇ. ಫೋಟೋ ತೆಗ್ಸೋಡ್ರಿ, ಒಳ್ಳೆಯದು, ಖುಷಿ ನೆನಪಿನಿರ್ತದೆ, ಅದೊಂದು ನೆನಪಿನ ಕಾಣಿಕೆ ಆಗಿರ್ತದೆ, ಎಲ್ಲ ಒಳ್ಳೆಯದು. ಬಟ್ ಮೇಕ್ ಯೂಸ್ ಆಫ್ ಇಟ್. ಇದ್ದವ್ರು ಎಲ್ಲ ವ್ಯರ್ಥ. ಗುರುಗಳಲ್ಲಿ ಸಮರ್ಪಣ, ಫೋಟೋ ಸಮರ್ಪಣ ಆಗುವವರದ್ದು ಗೊತ್ತಾಗಲ್ಲ. ಇನ್ನೊಬ್ರು ಇರ್ತಾರೆ, ಅವರು ಚೆಕ್ ಸಮರ್ಪಣ ಮಾಡ್ತಾರೆ. ಅವ್ರಿಗೆ ಒಂದು ಒಳಗೆ ಫೀಲಿಂಗ್ ಏನು, ನಾ ಚೆಕ್ ಕೊಟ್ಟಿದ್ದಕ್ಕೆ ನನಗೆ ರಿಕಗ್ನಿಷನ್ ಇರ್ತದೆ. ಏನು ರಿಕಗ್ನಿಷನ್? ಇವರು ದಾನಿಗಳು ನನಗೆ ಬಂದು ಕೊಟ್ಟರು ಅಂತ ಗುರುಗಳ ಮನಸ್ಸಿನಾಗ ಇರ್ತದೆ. ಅಷ್ಟರ ಮಟ್ಟಿಗೆ ಅವರ ಸಮರ್ಪಣ ಇರ್ತದೆ. ಇವು ನಾ ಕಂಡ ಸತ್ಯಗಳು, ನಾನೇನು ಮಾಡಲಿಕ್ಕಾಗುದಿಲ್ಲ. 43 ವರ್ಷದಿಂದ ನಾನು ನೋಡಿ ನೋಡಿ ನೋಡಿ ಅನುಭವಿಸಿಬಿಟ್ಟೆ ನಾ ಕಂಡ ಸತ್ಯಗಳು ಇಷ್ಟೇ ಸ್ವಾಮಿ. ಇನ್ನೊಬ್ಬರು ಸಮರ್ಪಣ, ನಮ್ಮ ಗುರುಗಳು ರೀ, ನಮ್ಮ ಜಾತಿಯವರವರು, ಅವ್ರದ್ದೊಂದು ಸಮರ್ಪಣ, ಮಠದ ಸಮರ್ಪಣ, ಜಾತಿ ಸಮರ್ಪಣ, ಕುಲ ಗೋತ್ರಾದಿಗಳ ಸಮರ್ಪಣ. ಮಜಾ ಕೇಳಿದ್ರಿ, ಸರಸ್ವತ್ ಅಂತ ಒಂದು ಸಮಾಜ ಇದೆ, ದೈವಜ್ಞ ಅಂತ ಇನ್ನೊಂದು ಸಮಾಜ ಇದೆ, ಅವ ಹೀಗೆ ಇನ್ನೊಂದು ಎರಡು ಮೂರು ನನಗೆ ನೆನಪಾಗ್ತಾ ಇಲ್ಲ. ಅಲ್ಲಿ ಅವರವರ ಶಂಕರ ಮಠಗಳಿದ್ವು, ಆದರೆ ಆ ಮಠಕ್ಕೆ ಯಾರು ಪೀಠಕ್ಕೆ ಯಾರು ಇದ್ದಿದ್ದಿಲ್ಲ. ಸೊ ಶೃಂಗೇರಿ ಸನ್ನಿಧಾನ ಏನು ಮಾಡಿತು, ತಮ್ಮಲ್ಲಿ ತಯಾರಾದವ್ರನ್ನ ಒಬ್ಬೊಬ್ಬರನ್ನ ಒಂದೊಂದು ಕಡೆಗೆ ಕಳಿಸಿಕೊಟ್ಟು ತಾವೇ ಬಂದು ಪೀಠಾರೋಹಣ ಮಾಡಿಸಿ ಹೋದರು. ಸರಿ ಹೋಯ್ತಾ? ಕಾಂಚಿಯವರು ಕೂಡ ಇದೇ ಥರ ಒಂದು ಎರಡು ಮೂರು ಮಾಡಿದರು. ಈಗ ಅವರೆಲ್ಲರೂ ಶಂಕರ ಮಠ ತಾನೇ? ಅವರೆಲ್ಲರುಗಳು ಗುರುಗಳು ಇವರೇ ಸನ್ನಿಧಾನ ತಾನೆ? ಅವೆಲ್ಲ ಶಂಕರ ಪೀಠಗಳು ತಾನೆ? ಮಜಾ ಕೇಳಿ, ಅವ್ರು ದೈವಜ್ಞ ಶಂಕರಾಚಾರ್ಯ. ಇವ್ರು ಯಾರು? ಏ ಸಾರಸ್ವ ಶಂಕರಾಚಾರ್ಯ. ಒಬ್ಬರ ಗುರು ನೈವೇದ್ಯದವ್ರು ಎಲ್ಲರೂ ಶಂಕರ ಬಿಡಿದವರು. ಯಾವ ಜಾತಿನೇ ಇರಲಿ, ನಮಗೇನು ಆಗಬೇಕಾಗಿದೆ? ಆ ಪ್ರವೃತ್ತಿ, ಏನು ಪ್ರವೃತ್ತಿ? ನಮ್ಮವರು ಅನ್ನುವವರಲ್ಲಿ ನಮ್ಮ ಭದ್ರತೆಯನ್ನು ಕಾಣೋದು. ಅಭದ್ರತೆ ನಮ್ಮ ತಿಳುವಳಿಕೆಯೊಳಗಿದೆ, ಅಭದ್ರತೆ ನಮ್ಮ ಅಜ್ಞಾನದಲ್ಲಿದೆ, ಅಭದ್ರತೆ ನಮ್ಮ ಮೂಢತನದಲ್ಲಿದೆ. ನಾವು ಆ ಅಭದ್ರತೆಯನ್ನು ಏನು ಮಾಡ್ಲಿಕ್ಕಿರ್ತೀವಿ, ಅದನ್ನು ಸರಿಪಡಿಸ್ಲಿಕ್ಕೆ ಏನೇನೋ ಭದ್ರತೆಗಳನ್ನು ನಮ್ಮ ಜೊತೆ ಇಟ್ಕೊಳ್ತೈತಿ. ಯಾವ್ಯಾವ ಭದ್ರತೆಗಳು ನಮ್ಮ ಜೀವನದಲ್ಲಿ ಯಾಕೆ ಬರ್ತಾವೆ ಇವು ಅಂತಂದರೆ, ಅದು ಹಣ ಇರ್ಬೋದು, ಅದು ಸೈಟ್ ಇರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಇರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಶೇರ್ ಇರ್ಬೋದು, ವ್ಯಾಪಾರ ಇರ್ಬೋದು, ಮಕ್ಕಳಿರ್ಬೋದು. 16 ಮಕ್ಕಳು ಅಂದರೆ ನಂಬುತ್ತೀರಿ ನೀವು? ಒಂದೊಂದು ಫ್ಯಾಮಿಲಿ ಎಷ್ಟೆಷ್ಟು ಮಕ್ಕಳು ಜಾಸ್ತಿ ಅಷ್ಟೆಷ್ಟು ಅವರು ಅಭದ್ರರು ಅಂತ ಅರ್ಥ. ಎಷ್ಟೆಷ್ಟು ಹಣ ಕೂಡಿ ಹಾಕಿದ್ದಾನೆ ಅಷ್ಟು ಅಭದ್ರ ಇದ್ದಾನೆ ಅಂತ ಅರ್ಥ. ಹೇಗಿರ್ಬೇಕ್ರಿ ಲೈಫ್ ಅಂತ ನಾ ಹೇಳ್ತೀನಿ ಕೇಳ್ರಿ, ಅಲ್ಲ ನೀವೆಲ್ಲ ಹಂಗೆ ಇರ್ರಿ ಅಂತ ನಾನು ಹೇಗಿರ್ಬೇಕು ಎದ್ದು ಹೋಗ್ಬೇಕು ಹಾಗಿಟ್ಕೊಂಡಿದ್ದೀರಿ. ಕೆಲಸ ಸಾಕಷ್ಟು ಮಾಡ್ರಿ, ಹಣ ಸಾಕಷ್ಟು ಕೂಡಿಸ್ರಿ, ಏನು ತೊಂದರೆ ಇಲ್ಲ. ಸಾಕಷ್ಟು ಪ್ರಾಪರ್ಟಿ ಮಾಡ್ರಿ, ಏನು ತೊಂದರೆ ಇಲ್ಲ. ಕಮಲಮ್ಮ ಸಾಕಷ್ಟು ಪ್ರಾಪರ್ಟಿ ಮಾಡಿ, ಏನು 30 ಕೊಟ್ಟಿಯಲ್ಲ, ಇನ್ನೊಂದು 30 ಕಟ್ಬಿಡು ಹೊರಕ್ರಿ. 30 ಕಟ್ಟಿದಾರ, ಇನ್ನೊಂದು 30 ಕಟ್ಟ ಏನಿಲ್ಲ. ಆದ್ರೆ ಸಮಯ ಬಂದ್ಕೊಳ್ಳೆ ಚಲೋ ಹೋಗ ಅಮಾರ ಜೀವನ್ ಖುಷಿ ಇದೆ ನಗನಗುತ್ತ ಸಾಬ್ ಖುಷ್ ರೋ ಸಬ್ ಕಾ ಹಮಾರ ಆಶೀರ್ವಾದ. ಆ ಭಾವ ನಿಮ್ಮಲ್ಲಿ ಬಂತವ್ರ ಅಂತಹ ತೃಪ್ತ ಜೀವ ಇನ್ನೊಂದು ಯಾವುದೂ ಅಲ್ಲ. ಅದಕ್ಕೆ ಗುರುಗಳ ಹತ್ರ ಅನೇಕಾನೇಕ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೋಬಾರ್ದು, ಒಂದೇ ರೀತಿ ಸಮರ್ಪಣ. ನಂದೇನದು ಸ್ವಾಮಿ ನಿಂದೇ ಇದೆಲ್ಲ, ನೀ ತಂದೆ ನಾ ಬಂದೆ, ನೀ ತರದ ಹೋಗಿದ್ದು ನಾ ಇಲ್ಲಿ ಬರ್ತಿದ್ದೆ. ನೀ ತಂದೆ ನಾ ಬಂದೆ ನೀ ಯಾರು ಅಂದೆ ಯಾವಾಗ ಬಂದ ಮೇಲೆ ಆಗ್ಗಾನಿಯನ್ನ ಅವ ಅವ ನನ್ನ ತಂದೆ, ಯಾಕೆ ಅವನು ನನಗೆ ತಂದ, ಅವನು ನನಗೆ ತಂದೆ ಯಾಕೆ ಅವನು ನನಗೆ ತಂದ, ಅವನು ನನಗೆ ತಂದಿದ್ದರಿಂದಾಗಿ ಅವನು ತಂದೆ. ತಂದ ಮೇಲೆ ನಾನು ಹೇಳ್ತೇನೆ ನೀ ಯಾರು ಅಂತೇಳಿ. ಸದಾಕಾಲವು ಆ ಗುರುವಿನ ಚರಣದಲ್ಲಿ ನಮ್ಮನ್ನು ಸಮರ್ಪಿಸಿಕೊಂಡು ಗುರುವಿನ ಸೇವ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಉಪದೇಶಂತೆ, ಜ್ಞಾನೋಪದೇಶವನ್ನು ಮಾಡ್ತಾರೆ. ಹಾಂ, ಶ್ರದ್ಧೆಯಿಂದ ಅವರು ಕಲ್ತುಕೋ, ಎಂದೆಂದಿಗೂ ಕೂಡ ಸಂಶಯಿಸಬೇಡ, ಸಂದೇಹಿಸಬೇಡ. ಗುರುಗಳ ಸೇವೆಯಲ್ಲಿ ಸದಾಕಾಲವು ತೊಡಗುವಂತಹ ಪ್ರವೃತ್ತಿ ಬೆಳೆಸಿಕೋ. ಗುರು ಚರಣಾಂಬುಜ ನಿರ್ಭರ ಭಕ್ತ, ಸಂಸಾರದ ಅಚಿರಾದವ ಮುಕ್ತ, ಕ್ಷಣಾರ್ಧದಲ್ಲಿ ನೀನು ಮುಕ್ತನಾಗ್ತೀಯ. ಏನು ಮಾಡಬೇಕು ಇಷ್ಟೇ, ಸ ಇಂದ್ರಿಯ ಮಾನಸ ನಿಯಮ ದೇವಂ, ಇಂದ್ರಿಯಗಳನ್ನು ಮನಸ್ಸನ್ನು ಒಂದು ನಿಯಮದಲ್ಲಿಟ್ಕೋ. ಆವಾಗ ನಿನ್ನ ಹೃದಯದಲ್ಲಿಯೇ ನಿನ್ನ ಸ್ವರೂಪವು ನಿನಗೆ ಸ್ಪಷ್ಟವಾಗುತ್ತದೆ. ಅದನ್ನು ಎಲ್ಲರೂ ಏನೊಂದು ಉತ್ತರ ಕೊಡ್ತಾರೆ, ಹೃದಯದಲ್ಲಿಯೇ ಭಗವಂತನು ಸಾಕ್ಷಾತ್ಕಾರವಾಗ್ತಾನೆ. ಹಿಂಗೆ ಹೇಳ್ತಾರೆಲ್ಲರೂ, ನಾ ಹಿಂಗೆ ಹೇಳಿದಾಗ ನಿಮ್ಗೆ ಹಂಗೆ ಕೇಳಿಸ್ತಿರ್ತದೆ. ನಿಜ ರೀ, ನಾವು ಎಷ್ಟು ತಪ್ಪು ದಾರಿ ಹೋಗಿವೆ ಅನ್ನೋದು ನಾನು ಹೇಳಲಿಕ್ಕಾಗೋದಿಲ್ಲ. ಅದನ್ನು ನಾ ಏನು ಹೇಳಿದೆ, ನೀನು ಈ ಪ್ರಕಾರವಾದಂತಹ ಸರಳ ಸುಂದರವಾದ ಸಾಧನ ನೀ ಮಾಡಿದ್ದೆ, ನಿನ್ನ ಸ್ವರೂಪದಲ್ಲಿ ನೀನು ನಿಲ್ಲುವ ಸಾಧ್ಯತೆ, ಅದೇ ಪರಬ್ರಹ್ಮ ತತ್ವ ಅಂತ ನಾ ಹೇಳಿದರೆ, ಇವನು ತನ್ನ ಸಹಜ ಸ್ಥಿತಿಯಲ್ಲಿ ಆತ್ಮನ ಸಾಕ್ಷಾತ್ಕಾರ ಆಗ್ತದೆ, ಅವ ಇಳಿದು ಬರ್ತಾನೆ ಬೆಳಗ್ಗೆ 4 ಇಂಥವೆಲ್ಲ ಇಂಟರ್ಪ್ರಿಟೇಷನ್ ತಲೆ ತುಂಬಿಕೊಂಡ್ಬಿಡ್ತಾನೆ. ಆಮೇಲೆ ಅವೇ ಕೇಳಿಸ್ತಾವ ಅವನಿಗೆ, ಏನು ಕರೆಕ್ಟ್ ಹೇಳಿದ್ರು ನೋಡು, ಹಿಂಗೆ ಮಾಡಿದ್ರೆ ಬೆಳಿಗ್ಗೆ ಹಂಗಾಗ್ತದೆ. ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢವನ, ಕಾಲ ಸಮೀಪಿಸಿ ಬಂದರೆ ನಿನ್ನ ರಕ್ಷಿಸಲಾರದು ಕರಣಿ. ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢವನ. Hello.